ಎತ್ತಿನ ಬಂಡಿಗಳು ಹೋಗ್ತಾವಲ್ಲ, ನಮ್ಮ ಜಾತ್ರೆಗೆ ನನ್ನ ರೈತನ ಜಾತ್ರೆಗೆ ನಾವ್ಯಾಕೆ ಎತ್ತಿನ ಬಂಡಿ ಹುಡ್ಕೊಂಡು ಬರುವಲ್ಲಿ, ಟ್ರ್ಯಾಕ್ಟರ್ ಹುಡ್ಕೊಂಡು ಬರುವಲ್ಲಿ ಅಂತಕ್ಕಂಥ ನೋ ನನ್ನ ಕಾಲದ. ದಿನನಿತ್ಯ ಬದುಕನ್ನು ಮಾಡತಕ್ಕಂಥ ರೈತನಿಗೆ ಏನೇನೈತಿ ಎಲ್ಲ ಇಲ್ಲೇ ಐತಿ, ಇದಕ್ಕಿಂತ ಮಹತ್ವ ಯಾವುದು? ರೈತ ತಿಳ್ಕೊಳ್ಳದಂತ ಮಹತ್ವ ಯಾವುದು? ಇಲ್ಲಿ ಬಂದು ಒಂದು ಗಿಡ ನೋಡಿದ್ರ, ಸಂಶೋಧನೆ ಮಾಡಿದಂತ ಪೈರ್ ನೋಡಿದ್ರ, ಅಲ್ಲಿ ಹೋಗಿ ಒಂದು ಐದು ಗಿಡ ಏನಾರ ನೆಟ್ರೆ ಅಂದ್ರ ನಾನು ರೈತ ಆಗಿ ಹುಟ್ಟಿದ ಸಾರ್ಥಕ ಆಗ್ತೈತೆ ವಿನ ಅದಕ್ಕೆ ನನಗೆ ನೋವಾಗುತ್ತೆ. ಇಷ್ಟು ಜನ ತಜ್ಞರು ಕೂತ್ಕೊಂಡಿದ್ದಾರೆ, ಮೇಳ ತೆದಕ್ ಮಾಡ್ಯಾರಂದ್ರ ನಮ್ಮ ಪ್ರಯೋಗಾಲಯದಲ್ಲಿ ಇಂಥವೆಲ್ಲ ಕಂಡು ಹಿಡ್ಕೊಂಡಿವಿ, ನೀವಟ್ಟು ಕೇಳಿ ನೋಡಿ ನಿಮ್ಮ ಹೊಲದಾಗು ಮಾಡ್ರಿ. ಏನಿದು? ಲ್ಯಾಬ್ ಟು ಲ್ಯಾಂಡ್, ಪ್ರಯೋಗಾಲಯದಿಂದ ಜಮೀನಿಗೆ ನಿಮ್ಮನ್ನ ತಗೊಂಡು ಹೋಗ್ತೀವಿ ಅಂತ ಹೇಳಕ್ ಅವ್ರು ಕೂತಾರ. ತೋರ್ಸಾಕ ಇಷ್ಟೆಲ್ಲ ತಯಾರಿ ಮಾಡಿದೀವಿ. ಇವತ್ತು ಹಸಿವನ್ನ ನುಂಗಿಕೊಂಡಾದ್ರೂ ನಾವು ಕಲಿಬೇಕು, ತಿಳ್ಕೋಬೇಕು. ಈ ಬೆಳೀತಿರ್ತಕ್ಕಂತ ಜನಸಂಖ್ಯೆ ವಿಶ್ವದೊಳಗೆ ಪ್ರಥಮ ನಾವು ಇದೀವಿ. ಎದುರಾಗ ಜನಸಂಖ್ಯೆ ಒಳಗೆ ಮತ್ತೆ ಎಲ್ಲರಿಗೆ ಆಹಾರ ಕೊಡಬೇಕು, ಅವ್ರ ತರಕಾರಿ ಕೊಡಬೇಕು, ನಮ್ಮ ಭೂಮಿ ಫಲವತ್ತೆಯನ್ನ ಯಾವ ಸ್ಥಿತಿಗೆ ನಾವು ಒಯ್ದು ಬಿಟ್ಟಿದೆ, ಅದನ್ನ ಹೆಂಗ್ ಉಳಿಸ್ಕೋಬೇಕು ಅಂತಕ್ಕಂಥ ಸ್ವಲ್ಪ ಸಂಶೋಧನೆ ಬರಲಿ ಹಾಗೆ ಅಂತಕ್ಕಂಥ ಜೊತೆಗೆ ಭೂಮಿ ಫಲವತ್ತತೆಯನ್ನು ಉಳಿಸ್ಕೋಬೇಕು. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವ ರಾಜ್ಯದ 24 ಜಿಲ್ಲೆಗಳ ಶ್ರೇಷ್ಠ ತೋಟಗಾರಿಕಾ ರೈತರನ್ನ ಸನ್ಮಾನಿಸಲಾಯಿತು. ರೈತರ ಸನ್ಮಾನದ ಬಳಿಕ ವಿಶ್ವವಿದ್ಯಾಲಯದ ಪ್ರಕಟಣೆಗಳನ್ನು ಬಿಡುಗಡೆ ಮಾಡಲಾಯಿತು. ಈ ಬಾರಿಯ ತೋಟಗಾರಿಕಾ ಪ್ರಶಸ್ತಿ ಪಡೆದಿರುವ ರೈತರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ನಮಸ್ಕಾರ, ನಾನು ಇಂಡಿ ತಾಲೂಕಾ ತಾಂಬಾದಿಂದ ಬೀರಪ್ಪ ಚಿನ್ನಪ್ಪ ಒಗ್ಗಿ ತಿಡುಗುಂದಿ ಫಾರ್ಮ್ದಿಂದ ನಾನು ತೋಟಗಾರಿಕೆ ಮೇಳ ಸಲುವಾಗಿ ನಾನು ಅರ್ಜಿ ಹಾಕಿದ್ದೆ. ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಸಲುವಾಗಿ ನನಗ ಬಾಗಲಕೋಟೆ ತೋಟಗಾರಿಕೆ ಇಲಾಖೆಯವರು ನನಗ ಶ್ರೇಷ್ಠ ಕೃಷಿಕ ಅಂತೇಳಿ ಪ್ರಶಸ್ತಿ ಕೊಟ್ಟರು. ನಾನು ಒಕ್ಕಲ್ತನ ಮಾಡಿದ್ಕು ಸಾರ್ಥಕ ಆಯ್ತಪ್ಪ, ನಾನು ಬಹಳ ಕಷ್ಟ ಕಾಲದಾಗ ಒಕ್ಕಲ್ತನ ಮಾಡಿದ್ದೆ, ಮತ್ತ ಪ್ರಶಸ್ತಿ ಬಂದದ್ರಿಂದ ನನಗ ಬಹಳ ಸಂತೋಷ ಆಗೈತಿ. ಮತ್ತ ನನಗೂ ಇನ್ನೊಂದ್ ಸ್ವಲ್ಪ ಒಕ್ಕಲ್ತನ ಸುಧಾರಿಸಿ ಮಾಡಬೇಕು, ಇನ್ನ ದೊಡ್ಡ ದೊಡ್ಡ ಪ್ರಶಸ್ತಿ ತಗೋಬೇಕು ಅನ್ನುವಂತ ಆಸೆ ಬಂತು. ಮತ್ತು ನಾನು ಮೊದಲ 3 ಎಕರೆದ ಮೇಲೆ ಒಕ್ಕಲ್ತನ ಮಾಡಿದವ, ಇವತ್ತ 125 ಎಕರೆ ಆಸ್ತಿ ಮಾಡಿವು, ಮತ್ತ ಅನೇಕ ಬೆಳೆಗಳು ಮಾಡಿವು, ದ್ರಾಕ್ಷಿ ಮಾಡಿವು, ನಿಂಬು ಮಾಡಿವು, ಕೆರಿಬೇವು ಮಾಡಿವು, ವಿದೇಶಿ ಹಣ್ಣಿನ ಗಿಡಗಳು ಮಾಡಿವು. ಏನು ಬೇಕಾದ ಇದು ಇಲ್ಲ ಅನ್ನೋಂಗಿಲ್ಲ ತೋಟದಾಗ. ಮತ್ತ 14 ಜಾತಿ ಕೋಳಿ ಸಾಕಿನಿ, 8 ಜಾತಿ ಕುರಿ ಸಾಕಿನಿ, ಎತ್ತ ಎಮ್ಮಿ ಆಕಳು ಸಾಕಾಗಷ್ಟು ತಿಪ್ಪಿ ಗೊಬ್ಬರ ತಯಾರು ಮಾಡ್ತೀವಿ, ರಾಸಾಯನಿಕ ತೋಳಂಗಿಲ್ಲ ಏನು, ಎಲ್ಲಾ ಸಾವಯವ ಕೃಷಿ ಒಳಗ 4 ಮಂದಿ ಬಂದು ಒಕ್ಕಲ್ತನ ನೋಡುವಂಗೈತಿ. ಡೈಲಿ 4-5 ಟೀಮ್ ನಮ್ ತೋಟ ನೋಡಕ್ ಬರ್ತಾರ. ಅವ್ರು ನೋಡಕ್ ಬಂದು ನಮ್ದೆಲ್ಲ ಮಾಡಿದ್ ನೋಡಿದ್ರ ನಮ್ಗೆ ಬಹಳ ಸಂತೋಷ ಅನಿಸ್ತದ. ಎಲ್ಲಾ ನಮ್ ಏನಿದ್ ಕೆಲ್ಸ ಬಿಡು ಬಿಟ್ಕಿಂದ್ರ, ಮತ್ತ ನಾನು ಯಾವಾಗಲೂ ತೋಟ ತೋರಿಸ್ತಾ ಇರ್ತೀನಿ ಮಂದಿಗೆ ಬಂದವ್ರಿಗೆಲ್ಲರಿಗೆ. ಮಂಡ್ಯ, ಮೈಸೂರು, ಶಿವಮೊಗ್ಗ ಹಿಂಗೆಲ್ಲ ಬಹಳ ಜನ ಬರ್ತೈತಿ. ಮತ್ತೆ ಇದೆಲ್ಲ ತೋರಿಸೋದ್ರಿಂದ ನಮಗೂ ಎಲ್ಲಾ ಮನೆ ಮಕ್ಕಳು 7 ಮಂದಿ ಅಣ್ಣ ತಮ್ಮಿದ್ದೀವಿ, ಎಲ್ಲ ಕೂಡಿದ್ದೀವಿ. ಎಲ್ಲಾ ಮಕ್ಕಳು ನೌಕರಿ ಬಿಟ್ಟು ಶಾಲಿ ಬಿಟ್ಟು ಎಲ್ಲಾ ಒಕ್ಕಲ್ತನಕ್ ಬಂದಾಗ ಒಕ್ಕಲ್ತನ ಹೆಂಗೈತಿಪ್ಪ ಅಂದ್ರೆ ನಮ್ದು ಒಂದು ಬಂಗಾರದ ಮುಂಚೆ ಸಿನಿಮಾ ನೋಡೋಕಿನ ಭಾಗ ಐತಿ. ಇಂತ ಸಂದರ್ಭದೊಳಗ ನನಗ ಬಾಗಲಕೋಟೆ ತೋಟಗಾರಿಕೆ ಇಲಾಖೆಯಿಂದ ನನಗ ಪ್ರಶಸ್ತಿ ಬಂದದಕ್ಕಾಗಿ ಬಹಳ ಸಂತೋಷ ಅನಿಸ್ತದ. ಪ್ರಶಸ್ತಿ ಕೊಟ್ಟವರಿಗೆ ಧನ್ಯವಾದಗಳು. ನನ್ನ ಹೆಸರು ಮಂಜುನಾಥ್ ಅಂತ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ತೆರನಹಳ್ಳಿ ಗ್ರಾಮ, ಒಂದು ಪುಟ್ಟ ಹಳ್ಳಿ ಸರ್ ನಮ್ದು. ಈ ಹಳ್ಳಿಯಲ್ಲಿ ನಾನು ಸಮಗ್ರ ಬೇಸಾಯ ಅಂತ ಕೈಗೊಂಡಾಗ ನಾನು ಎಲ್ಲಾ ತರದ ಹಣ್ಣು ತರಕಾರಿಗಳು ಬೆಳೆಯೋಕೆ ಶುರು ಮಾಡಿದೆ. ನನ್ನಲ್ಲಿರೋ ಅಂತ ಏನ್ ಸಂಪನ್ಮೂಲ ಇದೆ, ಕಡಿಮೆ ವಿಸ್ತೀರ್ಣದಲ್ಲಿ 4-4.5 ಎಕರೆಯಲ್ಲಿ ಮಾವುಗಳಲ್ಲಿ 3-4 ವಿಧಗಳು, ತೇಗ, ದಂದ, ಶ್ರೀಗಂಧ, ಟೊಮೆಟೊ ಬೆಳ್ಕೊಳ್ತೀನಿ, ಕ್ಯಾಪ್ಸಿಕಮ್ ಬೆಳ್ಕೊಳ್ತೀನಿ, ಅದ್ರ ಜೊತೆ ಜೊತೆಯಲ್ಲಿ ಹಸು ಸಾಕಾಣಿಕೆ ಇಟ್ಕೊಂಡಿದ್ದೀನಿ. ನಮ್ ಕೆವಿಕೆಗಳಲ್ಲಿ ಆಗ್ತಾ ಇದ್ದಂತ ಟ್ರೈನಿಂಗ್ ಗಳನ್ನ ಒಂದೂ ಬಿಡ್ದಂಗೆ ಕಂಪಲ್ಸರಿ ನಾನು ಅಟೆಂಡ್ ಆಗ್ತಾ ಇದ್ದೆ. ಅವುಗಳಿಂದನು ತುಂಬಾನೇ ಹೆಲ್ಪ್ ಆಯ್ತು ನನಗೆ. ಮೊದಲಿಗೆ ಪ್ರಶಸ್ತಿ ಬಂದಿರೋದು ಗೋಚರವಾಯ್ತು. ಗೋಚರವಾದಾಗ ಈ ತರ ಬರ್ಬೇಕು ಅಂತ ಇನ್ವೈಟ್ ಮಾಡಿದ್ರು. ಇನ್ವೈಟ್ ಮಾಡಿದಾಗ ನಾವು ರೈಲ್ ಮುಖಾಂತರ ಇಟ್ಕೊಂಡು ಬಾಗಲಕೋಟೆಗೆ ಹೋದ್ವಿ. ಬಾಗಲಕೋಟೆ ಹೋದಾಗ ಅಲ್ಲಿ ಊಟದ ವ್ಯವಸ್ಥೆ ಆಗ್ಲಿ, ರೂಮ್ ವ್ಯವಸ್ಥೆ ಆಗ್ಲಿ, ಅಲ್ಲಿ ನಮ್ಗೆ ಸತ್ಕರಿಸಿದಂತ ಸನ್ಮಾನಗಳಾಗ್ಲಿ ತುಂಬಾನೇ ಖುಷಿ ತಂತು. ಮತ್ತೆ ಅವರು ನೀಡಿದ ಪುರಸ್ಕಾರ ಹಾಗೂ ಅಲ್ಲಿ ನಡೆದಂತ ಕೃಷಿ ಮೇಳ ತುಂಬಾ ಸಂತೋಷಕರವಾಗಿತ್ತು, ರೈತರಿಗೆ ತುಂಬಾ ಲಾಭದಾಯಕವಾಗಿತ್ತು. ಪ್ರಶಸ್ತಿ ಸಿಕ್ಕಿದಕ್ಕೆ ಈ ಜಿಲ್ಲಾವಾರು ಪ್ರದೇಶದಲ್ಲಿ ಅತಿ ಹೆಚ್ಚು ರೈತರು ಇರೋ ಕಾರಣಕ್ಕಾಗಿ ನಾನು ಒಂದು ಸಮಗ್ರ ಕೃಷಿ ಮಾಡಿಕೊಂಡು ಅಧಿಕ ಲಾಭ ಪಡಿತಾ ಇರೋದ್ರಿಂದ, ಉತ್ತಮ ಬೆಳೆ ಉತ್ತಮ ಫಲ ತೋಟಗಳಲ್ಲಿ ನೀಡ್ತಾ ಇರೋದ್ರಿಂದ ತುಂಬಾನೇ ಖುಷಿ ಬಂದಿದೆ. ಈಗ ಜಿಲ್ಲೆ ಎಲ್ಲಾ ರೈತರು ನಮ್ಮ ತೋಟಕ್ಕೆ ತಿರುಗಿನೋಡೋ ರೀತಿಯಲ್ಲಾಗಿದೆ, ನನಗಂತೂ ತುಂಬಾ ಖುಷಿಯಾಗಿದೆ. ಮೇಳದ 2ನೇ ದಿನ ಭಾನುವಾರ ಅತಿ ಹೆಚ್ಚು ಜನ ತೋಟಗಾರಿಕಾ ಮೇಳಕ್ಕೆ ಸಾಕ್ಷಿಯಾದರು.

ಕೊಳ್ಳದಲ್ಲೇ ನಗತ ನಿತ್ತಮ್ಮ ಬಾದೇವಿ ಬಾ ನನ್ನ ಗಂಡ